ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ಕರೆ ಮಾಡಲು ಸಂಖ್ಯೆ 08272220006. ಸಂಖ್ಯೆ ಮತ್ತೊಮ್ಮೆ 08272220006. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ರಸಪ್ರಭವಿ ರೈತರು ಮಾತನಾಡಬಹುದು, ಯುವಕರು ಯುವತಿಯರು ಸಹ ಇದರಲ್ಲಿ ಪಾಲ್ಗೊಳ್ಬಹುದು. ಕರೆಗಳನ್ನು ಹೇಳಿ, ಯಾರು ಕೇಳ್ತಾ ಇದೆಯಾ? ಕರೆ ಮಾಡಿ ಮಾತಾಡಿ ಶ್ರೋತೃಗಳೇ. 08272220006. ನಿಮ್ಮ ಕಡೆಗೆ ಪರಿಸ್ಥಿತಿ ಹೇಗಿದೆ, ಹವಾಗುಣ ಮತ್ತು ಇವತ್ತು? ಅಲ್ಲ, ಇವತ್ತೇನು ಮಾಡಿದ್ರಿ ಕೂಲಿ ಕೆಲಸ? ಹೌದಾ? ನೀವೊಬ್ಬರೇ ಎಷ್ಟು ಕೊಯ್ತೀರಿ? ಸ್ವಲ್ಪ ಯಾಕೆ ಸಖತ್ ಕೊಯ್ತೀನಿ ಅಂತ ಅನ್ಬೇಕು? ಸ್ವಲ್ಪ ಕೊಯ್ತೀನಿ ಅಂತಂದ್ರೆ ನೀವು ದಿನ ದಿನಕ್ಕೂ ನಿಮ್ಮ ಸಾಮರ್ಥ್ಯ. ಹಾ, ಹಂಗೆ ಇಷ್ಟು ಕೊಯ್ತೀನಿ, ಹೀಗೆ ಮಾಡ್ತೀವಿನವ್ರೆ. ನಿಮಗೆ 18 ವಯಸ್ಸಿನಲ್ಲಿ ಚಿಲುಮಿಬಾರದು, ಅಷ್ಟು ಹುರುಪಿನಿಂದಿದ್ರೆ ನೀವು ಜೀವನದಲ್ಲಿ ಬೆಳಿತೀರಿ ಮತ್ತೆ ನಿಮ್ಮ ಕೆಲಸದಲ್ಲಿ ಸಾರ ಅಂತ ಹೇಳ್ತೀರಿ. ಕಾಫಿ ತೋಟದ ಮಣ್ಣಿನ ಪರೀಕ್ಷೆ. ಹಾ ಹಾ, ಯಾವ ತಿಂಗಳಲ್ಲಿ ಮಣ್ಣನ್ನ ತೆಗಿಬೇಕು ಅಂತ ಹೇಳ್ತೀರಿ? ನೋಡೋಣ, ಉತ್ತರ ಅಲ್ಲ ಅದು ನೀವ್ ಹೇಳಿದ್ದು. ಮುಂದೆ ಅವರು ಮಾತಾಡ್ತಾರಲ್ಲ, ಅವ್ರೇನಾದ್ರೂ ಕೇಳಿಗ್ರೆ. ನಮ್ಮ ಜೀವನದಲ್ಲಿ ಕ್ರಿಯಾಶೀಲತೆ ನಮ್ಮನ್ನ ಬಹಳ ಚೆನ್ನಾಗಿ ಬೆಳೆಸ್ತಾ ಹೋಗ್ತದೆ. ಮಾತಾಡಿ, ಕೇಳ್ತಾ ಇದೀಯಾ? ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು, ನಿಮ್ಮೊಡನೆ ಸಂವಾದ. ನಮಸ್ಕಾರ, ಹೇಳಿ, ಯಾರು ತಾವು? ಮಾತಾಡಿ. ವ್ಯತ್ಯಾಸ ಆಗ್ತಾ ಇದೆ, ಇರಲಿ, ಮಾತಾಡಿ ಶ್ರೋತೃಗಳೇ. ಸಂಪರ್ಕ ಮಾಡಿ, ದೂರವಾಣಿ ಮಾರ್ಗ 06 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ, ಮಾತಾಡಿ. ವ್ಯತ್ಯಾಸ ಆಗ್ತಾ ಇದೆ ಶ್ರೋತೃಗಳೇ. ನಾಳಿನ ಕಿಸಾನ್ ವಾಣಿಯಲ್ಲಿ ಸುಮಾರು 12 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು ಕೋತೂರು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ಹೌದು ಸರ್. ಹುಲಿ ಕೆರೆ ಅನ್ನೋದು ಹೇಗೆ ಬಂದಿರಬಹುದು ಹೆಸರು? ಸರ್, ಮಧ್ಯ ಕೆರೆ ಐತೆ, ಅದ್ರ ಮೇಲೆ ಕೊಪ್ಪಳ ಐತೆ. ಅಲ್ಲ, ಹುಲಿ ಹುಲಿ ಜಾತ್ರೆಗೆ ಹುಲಿ ಬತ್ತಿತ್ತು ಅಂತ. ಅಲ್ಲ ಅಲ್ಲ, ಜಾತ್ರೆ ನಡೀತಾ ಇದೆ, ಹುಲಿ ಏನಾದ್ರೂ ಬಂದಿದ್ದು ಇತ್ತೀಚೆಗೆ? ಅವಾಗಿಂದ್ಲೂ ಕಾಲದಲ್ಲಿ ಬತ್ತಿತ್ತು ಅಂತ ಹೇಳ್ತಿದ್ರು ಸರ್. ಈಗಲೂ ಬಂದ್ ಹೋಗ್ತಿರ್ತವೆ ಅವು ರಾತ್ರಿ ಹೊತ್ತು? ನೋಡಿಲ್ಲ ಸರ್. ನೋಡಿಲ್ಲ ಅಲ್ಲ, ಅಪ್ಪಿ ತಪ್ಪಿ ಬಂತ ಅನ್ಕೊಳ್ರಪ್ಪ. ಒಂದ ಸುಮ್ಮನೆ ನಿಂತ್ಕೋಬೇಕು ಸರ್, ಸುಮ್ಮನೆ ನಿಂತ್ಕೋಬೇಕು. ಒಳ್ಳೆ ಮಾತು. ಹಾ, ಗಾಬರಿ ಮಾಡಿ ಹೊಡಿಯಕ್ ಹೋಗೋದು, ಆಮೇಲೆ ಅಟ್ಟಾಡಿಸ್ಕೊಂಡು ಓಡ್ಸಕ್ ಹೋಗೋದು, ಹಾ, ಇದೆಲ್ಲ ಅಲ್ವೇ ಅಲ್ಲ ಅಲ್ವಾ? ಹೌದು. ಸುಮ್ಮನೆ ನಿಂತ್ಕೊಂಡ್ರೆ ಅಥವಾ ಹಾ ನಿನ್ ಪಾಡಿ ನೀನು ಹೋಗಪ್ಪ ಅಂತ ಇನ್ನು ಅನೇಕ ಜೀವಿಗಳು ಹಾಗೆ ಅಲ್ವಾ? ಆನೆಗಳು ನಿಮ್ ಕಡೆಗೆ ಏನಾದರೂ ಬಂದಿರೋದಿದ್ಯಾ ಚಂದ್ರು? ಬಂದೇ ಇಲ್ಲ. ಮಾತ್ರ ಆಗಿರ್ತಾವಲ್ವಾ? ಹಂದಿ, ಜಿಂಕೆ ಅಂತ ಹೇಳ್ತಾ ಇದ್ರಿ? ಚಂದ್ರು, ನಿಮ್ಗೆ ಪ್ರಶ್ನೆ ಗೊತ್ತಾಯ್ತಾ? ಓದ್ಬೋದಾ? ನಿಮ್ ಕಡೆ ಕಾಫಿ ಕಡಿಮೆ? ಓಹೋ, ನೋಡಿ ನಿಮ್ಮ ಸರಿಯಾಗಿ ಹೇಳಿದ್ರಿ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಕಾಫಿ ತೋಟಗಳ ಮಣ್ಣಿನ ಪರೀಕ್ಷೆ ಕೇಳಿದ್ರಿ? ನೋಡಿ, ಎಷ್ಟೋ ಜನ ಕೇಳ್ತಾರೆ ಆದ್ರೆ ಮರ್ತೇ ಬಿಡ್ತಾರಲ್ಲ. ಏನಾದ್ರು ಬರೆದಿಟ್ಕೊಳ್ತೀರಾ ಅಥವಾ ಹಾಗಿಂದಾಗೆ? ಒಳ್ಳೆ, ಹೌದು. ಎಷ್ಟು ಓದಿದಿರಿ ತಾವು? ಶಾಲೆ ಬಿಟ್ಟು ನೀವು ಇನ್ನೂ ಕಲಿಬಹುದು, ಅದೇನ್ ಮನಸ್ಸು ಮಾಡಿದ್ರೆ. ಎಷ್ಟೋ ಜನ ಇಂಗ್ಲಿಷ್, ಹಿಂದಿ ಅಷ್ಟೇ, ಬೇರೆ ಭಾಷೆಗಳು ಅಷ್ಟೇ. ಅದೇ ಒಳ್ಳೇದಾಗ್ಲಿ. ಕೇಳಿದ್ರೆ ಕಾಫಿ ತೋಟಗಳ ಮಣ್ಣಿನ ಪರೀಕ್ಷೆನ ಆಗಿದ್ದಂಗೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಹಾಗೆ ಸಾವಯವ ಗೊಬ್ಬರಗಳನ್ನು ಮಣ್ಣಿನ ರಸಸಾರ. ಹೇಳಿ, ಯಾರು ತಾವು? ಮಾತಾಡಿ. ಅವ್ರ ಧ್ವನಿ ನಮಗೆ ಕೇಳಿಸ್ತಾ ಇತ್ತು, ನಮ್ಮ ಧ್ವನಿ ಅವರಿಗೆ ಕೇಳಿಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನೋಡೋಣ ಕರೆ ಯಾರದು. ನಮಸ್ಕಾರ, ಮಾತಾಡಿ. ಹಲೋ. ಬರೀ ಹಲೋ ಹಲೋ ಆಗ್ಬಿಡುತ್ತದೆ. ಇದರಲ್ಲೇ ಸಮಯ ಹಾಳಾಗಿ ಹೋಗ್ಬಿಡುತ್ತೆ. ಬನ್ನಿ, ನಿಮ್ಮ ಧ್ವನಿನೂ ಕೇಳುತ್ತೆ, ನಾವು ನೀವು ಆರಾಮ ಮಾತಾಡ್ಬೋದು, ಬೇರೆಯವರು ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಮಸ್ಕಾರ, ಯಾರು ತಾವು? ಹಲೋ ಹಲೋ ಸರ್, ನಮಸ್ತೆ. ಕುಮಾರೇಗೌಡರು? ಹೌದು, ಹೇಳಿದ. ಏನ್ ಕೆಲಸಗಳು ಮಾಡ್ತದ್ರಿ ಈಗ? ಇವತ್ತೇನ್ ಕೆಲಸ ಮಾಡ್ತದ್ರಿ ಈ ವಾರದಲ್ಲಿ? ಏನ್ ಕೆಲಸ? ನೀವು ರೈತರೇ, ರೈತರ ಮಕ್ಕಳೇ, ನಮ್ಮ ನಾಡಿನ ಭೋಪಾಲ. ಸ್ವಲ್ಪ ಇವತ್ತು ನನ್ಗೆ ಹುಷಾರಿಲ್ಲ ಸರ್, ಬ್ಲೈಂಡ್ ಆಗ್ಬಿಟ್ಟಿದೀನಿ ಈಗ. ಯಾಕೆ ಕಾಣ್ತದೆ ಎಲ್ಲಾನು? ಇದ ಕಾಲು, ಒಂದ್ ಕಾಲು ಮಾತ್ರ ಸ್ವಲ್ಪ ಇಬ್ಬಾಗ್ಬಿಡ್ತದೆ. ಬ್ಲೈಂಡ್ ಬೇರೆ, ಹ್ಯಾಂಡಿಕ್ಯಾಪ್ ಬೇರೆ. ಬ್ಲೈಂಡ್ ಅಂದ್ರೆ, ಬ್ಲೈಂಡ್ ಅಂದ್ರೆ ಹೇಳ್ತಾರಲ್ಲ. ಹೌದೌದು, ಅದೇ ಕಾಲು, ಕಾಲ್ ವ್ಯತ್ಯಾಸ ಆಗಿದೆ ಅಂತ ಕನ್ನಡದಲ್ಲಿ ಶುದ್ಧವಾಗಿ ಹೇಳಿದ್ರೆ ಅದು ತಪ್ಪೇನಿಲ್ಲ. ಆದ್ರೂ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ಕೊಂತೀರಿ? ವಿದ್ಯಾವಂತರ ಅಲ್ಲದಿದ್ರು ಇಂಗ್ಲಿಷ್ ಅನ್ನ, ಅದಕ್ಕೆ ನಾವು ಬಳಸೋ ಪದ ಚೆನ್ನಾಗಿರ್ಬೇಕು, ಸೂಕ್ತವಾಗಿರ್ಬೇಕು ಅಲ್ವಾ? ಕಣ್ ಕಾಣುತ್ತೆ ಹಿಂಗಾಯ್ತು ಅಪಘಾತದಲ್ಲಿ ಅನ್ನೋದು, ಆಕ್ಸಿಡೆಂಟ್ ಅನ್ನೋದನ್ನು ಬೇಕಾಗಿಲ್ಲ ಅಲ್ವಾ? ಹೌದು, ನಾವು ಉಪಯೋಗಿಸ್ಕೋಬಹುದು ಗೌಡ್ರೆ. ಎಲ್ಲ ಕಲ್ಬೆರಕೆ ಮಾಡ್ಕೊಂಡು ಒದ್ದಾಡೋದ್ ಯಾಕೆ? ಏಲಕ್ಕಿ ನೀವು ಬೆಳೆಯಲ್ಲ ಅಲ್ವಾ? ಇಲ್ಲ. ಆದ್ರೂ ಅಂತ ಎಷ್ಟು ಬೇಗ ಉತ್ತರ ಹೇಳ್ಬಿಟ್ರಿ, ಹೆಂಗ್ ಗೊತ್ತಾಯ್ತು? ಎಲ್ಲಿ ನೋಡಿದ್ರಿ? ನೋಡಿ ನೋಡಿದ್ರಿ ಅಲ್ವಾ? ಒಂಟಂಗಡಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೆ ನೋಡಿ. ಎಂಟಡಿ ಬೆಳೀತದೆ ಗಿಡ ಅದು. ಬಡ್ಡೆಲಿ ಕಡಲೆಕಾಯಿ ಬಿಡ್ತಾರಲ್ಲ ಆತರ ಸಾರು. ಇಂಗ್ಲಿಷ್ ಅನ್ನು ಅನೇಕರು ನಿಮ್ಮನ್ನು ಸೇರಿಕೊಂಡು ನಮ್ಮನ್ನು ಸೇರಿಕೊಂಡು ಆಗಿಂದಾಗೆ ಬಳಕೆ ಮಾಡ್ಕೊಳ್ತಾ ಇದೀವಲ್ಲ ಇಂಗ್ಲಿಷ್ನಲ್ಲಿ. ಓಹೋ, ಕಾಲು ಅಪಘಾತದಲ್ಲಿ ತೊಂದರೆ ಆಯ್ತಂತ ನೀವೇನು ಎದುಗುಂದ್ಬೇಡಿ. ಎಷ್ಟೋ ಜನ ಅಪಘಾತದಲ್ಲಿ ಕಾಲು ಕೈ ಕಳ್ಕೊಂಡು ಎದೆಗುಂದದಲ್ಲೇ ಜೀವನದಲ್ಲಿ ಏನೆಲ್ಲ ಕೆಲಸಗಳು ಅಲ್ವಾ? ಹೌದು, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ. ಏಲಕ್ಕಿಗೆ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತಾರೆ ಗಮನಿಸೋಣ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಗಿರಿಜೇಶ್ ಅಂತ, ಹೊಸ್ಕಿರಿ ಗ್ರಾಮದಿಂದ ಮಾತಾಡ್ತಾ ಇರೋದು. ಗಿರಿಜೇಶ್ ಅವರೇ, ಮರಗೋಡು ಅಂಚೆ, ಹೊಸ್ಕಿರಿ ಗ್ರಾಮ ಅಲ್ವಾ? ಮರಗೋಡು ಅಂಚೆ ಅಂತಂದ್ರೆ ಮಡಿಕೇರಿ ತಾಲೂಕೆ ಇರಬೇಕು. ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಹೌದು ಹೌದು ಹೌದು. ಗಿರಿಜೇಶ್ ಅವರು ಏನ್ ಮಾಡ್ತೀರಿ? ಕಾಫಿ, ಕಾರ್ಮಮ್ಮ, ಅಡಿಕೆ ಸ್ವಲ್ಪ ಇದೆ ಅಲ್ವಾ? ಗೊತ್ತಾಗಿ ಇದು ಕಾಫಿ ಗಿಡ ಮಧ್ಯೆ ಮಧ್ಯೆ ಹಾಕೊಂಡಿದೀವಿ. ಎಷ್ಟು ಬರುತ್ತೆ ವರ್ಷಕ್ಕೆ? ವರ್ಷ ಒಂದು 5 kg 10 kg. ಇವತ್ತಂತೂ ಕಡಿಮೆ ಇಲ್ವೇ ಇಲ್ಲ, ಮಳೆ ಜಾಸ್ತಿ ಆಗಿದೆ ಏನು ಗೊತ್ತಿಲ್ಲ. ಏಲಕ್ಕಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತ ಕೇಳ್ತಾ ಇದ್ವಿ. ಏನಂತಾರೆ? ಕಾರ್ಡಮಮ್. ನೋಡಿ, ಅದೇ ನೀವು ಪ್ರಶ್ನೆನ ಕೇಳಿರಲಿಲ್ಲ, ಆದರೂ ನೀವು ಮಾತಾಡುವಾಗಲೇ ಅನ್ಕೊಂಡ್ವಿ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿದಾವೆ ಅಂತ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಅಪ್ಪಂಗಳ. ಅಪ್ಪಂದಂತ ಪ್ರಯೋಜನ ಅಂತ ಆಗಿಲ್ಲ, ಒಂದೇ ಕಡ್ಡಿದೆ, ಒಂದು 2 kg 3 kg ಬರುತ್ತೆ. ಈ ಒಂದು ಕಡ್ಡಿ ಅದು ಸ್ವಲ್ಪ ಇದಾಗ್ಬಿಟ್ರೆ ಹೊರಟೋಗುತ್ತೆ. ಹೌದು. ಅಪ್ಪಂಗಳದಲ್ಲಿರುವ ಸಂಸ್ಥೆಯ ಹೆಸರೇನು? ಸಂಶೋಧನಾ ಸಾಂಬಾರ ಸಂಶೋಧನಾ ಕೇಂದ್ರ. ನೋಡಿ ನೋಡಿ ಒಂದ್ಸಾರಿ ಸ್ವಲ್ಪ. ಇಲ್ಲ ಕಷ್ಟ ಆಗ್ತದೆ ಬಿಡಿ. ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಇನ್ನು ಸಮೀಪ ಎಷ್ಟು ಎಕರೆ ತೋಟ ಗದ್ದೆ ಇದೆ? ಗ್ರಿಜೇಷನ್ 4 ಎಕರೆ ಇದೆ. 4 ಎಕರೆ ತೋಟ. ಈಗ ಸ್ಟಾರ್ಟ್ ಆಯ್ತಲ್ಲ, ಮತ್ತೆ ಗಿಡ ಸ್ವಲ್ಪ ಎತ್ತರ ಸ್ಟಾರ್ಟ್ ಆಯ್ತು, ಸ್ವಲ್ಪ ಹೊರಗಡೆ ಇದ್ದೆ, ಮತ್ತೆ ಆಯ್ತು ಹೋದ್ರೆ ಬಿದ್ದು ಕುಯ್ಯಬೇಕಂತ ಆಸೆ ಇದೆ. ಕಾಳು ಮೆಣಸು ಎಷ್ಟು ಬರ್ತಾ ಇದೆ ಬೆಲೆ? ಬೆಲೆ ಕಾಳು ಮೆಣಸಿಂದು ಬೆಲೆ ಏನಿದೆ ಅಂತ ಹೇಳ್ತೀನಿ ಮೇಲೆ ಹೋಗ್ತಾನೆ ಇಲ್ಲ ಅಲ್ವಾ? ಅಲ್ಲೇ ಐತೆ, ಆ ಕಡೆ ಕಡೆ ಏನು 5-10 rupees ವ್ಯತ್ಯಾಸ ಆಗ್ತಾ ಇದೆ ಅಲ್ವಾ? ವ್ಯತ್ಯಾಸ ಇರುತ್ತೆ ಅಷ್ಟೇ. 500 rupees ಮೇಲೆ ಏರ್ತಾ ದನ ಕರೀತು ಸರ್, ಇವಾಗ ಸಾಕ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಗಳು ಆ ಕಡೆ ಕಡೆ ಮೇವು ಹಾಕೋದು ಅದು ಇದು ಅಂತ, ಮತ್ತೆ ಸ್ವಲ್ಪ ಹೊರಗಡೆ ಕೆಲಸ ಇರುತ್ತೆ, ಹೊರಗಡೆ ಹಂಗೆ ಹೋಗೋದು ಬರೋದ್ರಿಂದ ನೋಡಕ್ಕೊಬ್ರು ಬೇಕೇ ಬೇಕು. ಹೌದೌದೌದು, ಸರಿ ಕೇಳ್ತಾ ಇಲ್ಲ ನಿಮ್ ಧ್ವನಿ. ಈ ಕಡೆ ಮಾಡೋರು ಯಾರು ಇಲ್ಲ. ಓ ಹಾಗೆ ಹಾಗೆ, ನಮ್ದೊಂದು ಸೈಡ್ ಆಗೋಗುತ್ತೆ, ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಕಾಡಂದಿ ಇದೇ ಕಾಟ. ಹಾಗೆ ಹಾಗೆ, ಇರ್ಲಿ ಇರ್ಲಿ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ, ಕೃಷಿ ರಸಪ್ರಶ್ನೆಗಳೊಂದಿಗೆ ನಿಮ್ಮೊಡನೆ ಸಂವಾದ. ಹೆಸರೇನಂದ್ರಿ? ವ್ಯತ್ಯಾಸ ಆಯ್ತು. ಮತ್ತೆ 006. ನಮಸ್ಕಾರ, ಯಾರು ತಾವು? 08272. ಮಾತಾಡಿ, ನಮಸ್ಕಾರ, ಯಾರು ತಾವು? ನೂತನ್ ತಮ್ಮಂಡ ಸರ್. ಇನ್ನೊಂದ್ಸಾರಿ? ನೂತನ್ ತಮ್ಮಂಡ. ಹಾ, ನೂತನ್ ಪೆಮ್ಮಂಡ ಅಂದ್ರಲ್ವಾ? ಪೆಮ್ಮಂಡ ತರ ಹೇಳಿದ್ರಿ. ಓಕೆ, ನೂತನ್ ಪೆಮ್ಮಂಡ ಎಲ್ಲಿಯವರು? ಕೂಚಮಕೇರಿ ಸರ್, ಪೊನ್ನಪೇಟೆ. ಹಾ, ಓಕೆ. ನಿಮ್ದು ತೋಟ ಎಷ್ಟಿದೆ ನೂತನ್ ಅವರೇ? ಸರ್ ನಮಗೆ ಬೆಳೆದಿರಿ ತಳಿ 3 ಎಕರೆಯಲ್ಲಿ ಭತ್ತ ಬೆಳೆದಿದ್ದೀನಿ. ಯಾವ್ದು ತಳಿ ಹಾಕಿ? ಹೆಚ್ಚು ಚೆನ್ನಂದ್ರೆ ಅದೊಂದು ಹೊಸ ತಳಿ. ಅಲ್ಲ, ನಾನು ತುಂಗಾ ತುಂಗಾ ಹಾಕಿದೆ. ಅಲ್ಲ, KHB ಅಂದ್ರೆ ಏನು ಗೊತ್ತಿಲ್ಲ ಸರ್, ಅದು ಫುಲ್ ಫಾರ್ಮ್ ಏನು ಅಂತ ಗೊತ್ತಿಲ್ಲ. ಏನಿಲ್ಲ ಕರ್. ಆಮೇಲೆ ದನಕರುಗಳಿದಾವ? ದನಕರು ಇಲ್ಲ ಸರ್, ದನಕರನ ಕಳೆದ ವರ್ಷ ನಾನು ಕೊಟ್ಬಿಟ್ಟೆ. ಈಗ ಆಡು ಸಾಕಾಣಿಕೆ ಮಾಡೋಣ ಅಂತ ಇದ್ದೀನಿ ಸರ್ ನಾನು. ಹೌದ್ರಾ? ಹೌದು ಸರ್. ಸಾಕಿದ್ರೆ ಸರ್ ಅದರಲ್ಲಿ ಲಾಭ ಇಲ್ಲ. ಓಹೋ, ಮಾರ್ಲಿಕ್ಕೆ ಅದೇ ಸರ್, ಆದ್ರೆ ಮಾರಾಟ ಮಾಡಕ್ಕೆ ಆಗಲ್ಲ ಸರ್ ಈಗ. ಹಾಗೆ, ಈ ಕೊಡಗಿನ ಶೀತದ ವಾತಾವರಣಕ್ಕೆ ಅಷ್ಟು ಸುಲಭವಾಗಿ ಹೊಂದ್ಕೊಳ್ಳೋದಿಲ್ಲ, ಮರಿಗಳು ಉಳಿಯೋದ್ ಕಷ್ಟ ಅಂತ ಅನ್ಕೊಂಡ್ ಬಹಳ ಕಾಳಜಿ ಇಟ್ಕೊಂಡು. ಕೊಡಗಿನಲ್ಲಿ ಕುರಿಗಳು ಆಗಲ್ಲ ಸರ್, ಆಡುಗಳು ಆಗ್ತವೆ. ಇಲ್ಲ, ಆಡು ನೀವು ಕಂಡಂತೆ ಯಾರು ಒಂದು 10-20 ಸಾಕಿದಾರೆ ಹೇಳಿ, ನೋಡಿದಿರ ಏನಾದ್ರು? ಅದ ಇದಾರೆ ಅಲ್ಲ, ತಿಳ್ಕೊಳ್ಳಿ. ಯಾಕಂದ್ರೆ ಈ ಆಡು ಮತ್ತು ಕುರಿ ಇಷ್ಟ ಆಗ್ಬಿಡುತ್ತೆ, ಅದಕ್ಕೆ ಅವುಗಳನ್ನು ಉಷ್ಣವಾಗಿ ಬೆಚ್ಚಗಿಡ್ಬೇಕು. ಹೌದು, ಒಬ್ಬರೆಲ್ಲ 4 ಜನ ಸಂಪರ್ಕ ಮಾಡಿ ಚರ್ಚೆ ಮಾಡ್ಕೊಳ್ಳಿ. ಟ್ರೈನಿಂಗ್ ತಗೊಳ್ತಾ ಇದ್ದೀನಿ ಸರ್. ಹಾ ಹಾ, ಒಳ್ಳೇದು. ಎಲ್ಲಿ ಟ್ರೈನಿಂಗ್ ಎಲ್ಲಿ ತಗೊಳ್ತಿದ್ರಿ ತರಬೇತಿ? ಇದು ಪೊನ್ನಂಪೇಟೆ, ಇದರಲ್ಲಿ ಇದು ಪೊನ್ನಂಪೇಟೆಯಲ್ಲಿ ಎಲ್ಲಿ ಇಲ್ಲ, ಅಲ್ಲಿ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ. ಒಳ್ಳೇದು. ಈಗ ಪ್ರಶ್ನೆ ಕೇಳ್ತಾ ಇದ್ವಿ, ಅಪ್ಪಂಗಳದ ಹೆಸರನ್ನು ಹೇಳ್ಬೋದಾ ಪೂರ್ಣ? ಪೂರ್ಣ ಹೆಸರು ಅಪ್ಪಂಗಳ ಅಪ್ಪಂಗಳ ಸಂಬಾರ ಮಂಡಳಿ ಇಲ್ಲ ಸಂಸ್ಥೆ. ಹೌದು, ಅಪ್ಪಂಗಳ ಸರ್. ಅಪ್ಪಂಗಳದಲ್ಲಿರೋದು ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅಂತ ಹೇಳ್ತಾರೆ. ನಮ್ಮ ಕೊಡಗಿನಲ್ಲಿ ಅಪ್ಪಂಗಳದಲ್ಲಿ ಇದೊಂದು ಸಂಸ್ಥೆ ಇದೆ. ಹೌದು ಹೌದು. ಆಗ್ಲಿ, ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ಯಾಕೆ ಬಿಡು ಮಾಡ್ಕೊಂಡು, ರೈತರಿಗೆ ಉಪಯುಕ್ತವಾಗಿರುವ ಸಂಸ್ಥೆಗಳಿವು. ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ, ಅಪ್ಪಂಗಳದಲ್ಲಿರೋದು, ಚಟ್ಟಳ್ಳಿಲಿರೋದು, ಪನ್ನೆ ಆಗಿದ್ದಂಗೆ. ಒಳ್ಳೇದು ಒಳ್ಳೇದು. ಮತ್ತೆ ನಮಸ್ಕಾರ ನಮಸ್ಕಾರ. ಶತ್ರುಗಳೇ, ಸಮಯ ಸಾಕಾಗ್ತಾ ಇಲ್ಲ, ಮುಂದೆ ನಾವು ಕರೆಗಳನ್ನು ತೆಗೆದುಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವನು ಆಲಿಸಿದ ನಮ್ಮ ಶತ್ರುಗಳಿಗೆ ಧನ್ಯವಾದಗಳನ್ನು ಹೇಳ್ತಿದ್ವಿ. ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ಗುತ್ತಿಗೆಗೆ ಗದ್ದೆಗಳನ್ನು ಪಡೆದು ಭತ್ತ ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು ಕೋತೂರು ಲಯಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 13,100 ರೂಪಾಯಿಂದ 13,500 ರೂಪಾಯಿಗಳು, ಅರೇಬಿಕಾ ಚೆರಿ 6,700 ರೂಪಾಯಿಗಳು ಹಾಗೂ ರೊಬಸ್ಟಾ ಚೆರಿ 4,375 ರೂಪಾಯಿಂದ 4,500 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಂದ 2,000 ರೂಪಾಯಿಗಳು. ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅಂದದ ಚೆಲುವಿಗೆ ಪರಿಶುದ್ಧವಾದ ಅಕ್ಟೋಬರ್ 21 ನವೆಂಬರ್ 20 ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಬೆಂಗಳೂರು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿಂಟರ್ ಡೀಲ್ ಎಕ್ಸ್ಚೇಂಜ್ ಮಾಡುವಾಗ ಹೊಸದರ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 70%. ಈ ಎಲ್ಲಾ ಕೊಡುಗೆಗಳಿಗಾಗಿ ನಿಮ್ಮ ಹತ್ತಿರದ ಶ್ರೀಕಂಠೇಶ್ವರ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ ಪ್ಯೂರಿಟಿ ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ ಗಳು, ಪಿಲ್ಲೋ, ಪಿಲ್ಲೋ ಕವರ್. ಹೆಬ್ಬೆಟ್ಟಿಗೇರಿ ಗ್ರಾಮ ಇಂದ್ರಪ್ರಸ್ಥ ನಗರದ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸುವ ಕೋಲ ಉತ್ಸವ ಈ ಬಾರಿ ಇದೇ ತಾರೀಕು 25-27 ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 99809. ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಇದೇ 25 ಶಾಲೆಯಲ್ಲಿ ಆಯೋಜಿಸಲಾಗಿದ್ದು ಜಿಲ್ಲೆಯ ಎಲ್ಲಾ ಪ್ರೌಢಗದ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿ ಡಿಸೆಂಬರ್ 12-14 ನಾಪೋಕ್ಲು ಚೆರಿಯಪರಂಬು ಜನರಲ್ ಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮಾಹಿತಿಗೆ ಮೊಬೈಲ್ 9448269 5. ನಾಸ್ ಫರ್ನಿಚರ್ ನಲ್ಲಿ ಇದೀಗ ಡಬಲ್ ಕಾಟ್, ಡಬಲ್ ಡೋರ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್, ಬೆಡ್ ಬಾಕ್ಸ್ 19,000 ಒಳಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯ. ಲಕ್ಕಿ ಪ್ರೈಸ್ ಆನ್ ಸ್ಪಾಟ್. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ಕೊಡಗು ಡಿಜಿಟಲ್ ನೆಟ್ವರ್ಕ್ ವತಿಯಿಂದ ಜಿಯೋ ಸೆಟ್ಅಪ್ ಬಾಕ್ಸ್ ನ ಹೊಸ ಸಂಪರ್ಕದಾರರಿಂದ ಸಂಪರ್ಕಿಸಿ ಮಡಿಕೇರಿ 9945070143 ಅಥವಾ 7691330 ಅಲ್ಲದೆ ಇದೀಗ ನಮ್ಮ ಶಾಖೆಯು ಸುಂಟಿಕೊಪ್ಪ ಹಾಗೂ ಚೇರಮಾನೆಯಲ್ಲಿ ಬ್ರಾಡ್ಬ್ಯಾಂಡ್ ಹಾಗೂ ಇಂಟರ್ನೆಟ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಸಂಸ್ಥೆ ವತಿಯಿಂದ ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ ನವೆಂಬರ್ 25 ಡಿಸೆಂಬರ್ 9 ಮಾನಸಿಕ ಆರೋಗ್ಯ ಕುರಿತಾದ ಜಾಗೃತಿ ಕಾರ್ಯಕ್ರಮ ಹಾಗೂ ಗೋಡೆಗಳಲ್ಲಿ ಚಿತ್ತಾರ ಪೈಂಟ್ ಯುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಲ್ಲದೆ ನವೆಂಬರ್ 25, 26, 28, 3441. ಕೊಡಗು ಮೀಡಿಯಾ ಸರ್ವಿಸಸ್ ಇಂಟರ್ನೆಟ್ ವತಿಯಿಂದ ಹೊಸ ಇಂಟರ್ನೆಟ್ ಸಂಪರ್ಕ ಮಡಿಕೇರಿ ನಗರ, ನೀರ್ಕೊಲ್ಲಿ, ಕರಗದಾಳು, ಥರ್ಡ್ ಮೈಲ್, ಮಕ್ಕಂದೂರು, ಮೇಕೇರಿ, ಕಗ್ಗೋಡ್ಲು, ತಾಳತ್ತಮನೆ. ಅವರ್ 70 ಒಳಗಿನ ಇನ್ಸ್ಟಾಲೇಷನ್ ಚಾರ್ಜ್, ಮಾಡೆಮ್ ಪ್ಲಸ್ ರೋಟರ್, 1 ಪ್ಯಾಕ್ ಉಚಿತ, ಕೇವಲ 3,41186 ಅಥವಾ 7019494826. ಈ ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಲೆ 20% ಡಿಸ್ಕೌಂಟ್, ಐಕಾನಿಕ್ ಕಾಜಲ್ ಮತ್ತು ಮಸ್ಕರ ಖರೀದಿಸುವಾಗ 20% ಡಿಸ್ಕೌಂಟ್. ಅಭಿಲಾಷ ಸ್ಟೋರ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್, 23 ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜ್ ಹರಿಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪರಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481 9. ನಿಲಯದಿಂದ ಅರೆಭಾಷೆ ಐಸಿರಿ, ಇದರಲ್ಲಿ 1837 ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಮಾತ್ರ ಬಾರಿಯಂಡ ದಾದು ನಂಜಪ್ಪ ಅಯ್ಯಂಗ 85 ಬಯತ್ಲು ಇಂದು ಮರಣಪಟ್ಟಿತು. ಮಾತ್ರ ಮೃತರ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಉದಯನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಮಕ್ಕ ಶಿಸ್ತು ಸಮಯ ಪ್ರಜ್ಞೆ ಪಿಂಜನ ಉಪನಿರ್ದೇಶಕ ವೇದಮೂರ್ತಿ ಎಣ್ಣಚಿ ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ ಭವಂತ್ ಒರು ಕಾಲ ಏರ್ಪಾಡು ಮಾಡಿತ್ತುಳ್ಳ ಮೂಲ ತರಬೇತಿ ಶಿಬಿರಕ್ಕೆ ಮೊಳಿಯಿಟ್ಟಿತು ತಕ್ಪರಂದತ್ತು. ಈ ಸಂಸ್ಥೆಕ ಮಕ್ಕ ಕೂಡುವಾನಗುಂಡು ನಾಯಕ ಕಾರ್ಯಕ್ರಮತ್ತು ಕೂಡಿ ಆಡಲು ಅಣ್ಣಚಿ ಸಂಸ್ಥೆರ ಪ್ರಧಾನ ಆಯುಕ್ತಗಳನ್ನು ಕೆಟಿ ಬೇಬಿ ಮ್ಯಾಥ್ಯೂ ತಕ್ಪರಂತ ಚಾರ್ ಮುತ್ತಪ್ಪ ಉಪಾಧ್ಯಕ್ಷಗಳನ್ನು ರಾಣಿ ಮಾಚಯ್ಯ ಕೂಡನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತು. ಕಾರ ಕಳಿಲು ಕೂಡಿ ಆಡುವಕ್ಕೆ ನಾಳೆ ಪಲಕ 10 ರೊಳ್ಳು ತಂಡತ್ರ ಪೆದ ಕೊಡ್ಕೊಲು. ಸರಮಠತ್ರ ಭರವಸೆ ಕೋಶತ್ರ ಆದರೆ ಇತಿಹಾಸ ಪಿಂಜ ಪರಂಪರೆ ಸಂಘತ್ರ ಉದ್ಘಾಟನಾ ಕಾರ್ಯಕ್ರಮ ಇದೇ ಇರುವ ಪ್ರಿನ್ಸಿಪಾಲ್ ಹೆಚ್ ಬಿ ಪ್ರೊಫೆಸರ್ ಲಿಂಗಮೂರ್ತಿ ಕೂಡನನಿಕೆ ಮುಖ್ಯಪಟ್ಟಂಗ ಹಾಜರಿಪ್ಪ. ಕೊಡಗು ಜಿಲ್ಲೆಯಲ್ಲುಳ್ಳ ಮಕ್ಕಳ ಕಲ್ಯಾಣ ಸಮಿತಿ ಪಿಂಜ ಬಾಲನ್ಯಾಯ ಮಂಡಳಿಗೆ ಮೂಂದು ಕಾಲತ್ರಾವಧಿಗೆ ಅಧ್ಯಕ್ಷಂಗ ಸದಸ್ಯಗಳ ಆಯ್ಕೆ ಮಾಡುವಕ್ಕೆ ಫೀಲ್ಡ್ ಮಾರ್ಷಲ್ ಕೊಡಂದಿರ ಕಾರ್ಯಪ್ಪ ಕಾಲೇಜರ ರಸಾಯನಶಾಸ್ತ್ರ ವಿಭಾಗತ್ರ ಆದನೆಲು ನಾಳೆ ಪೊಲಕ 9 ಕಾಲೇಜರ ಸಭಾಬಾಡಲು ಅಂತಾರಾಷ್ಟ್ರೀಯ ಸಮ್ಮೇಳನ ನಡಪ. ಕರ್ನಾಟಕ ವಿಧಾನ ಪರಿಷತ್ರ ಮಾಜಿ ಸದಸ್ಯ ಗಣೇಶ್ ಎಸ್ಎಸ್ಬಿ ಪಿಂಜ ಅಸ್ಸಾಂ ರೈಫಲ್ ಪಡೆರ ಮಾಜಿ ಪಟ್ಟಳಕಾರರ ಕಾಲತ್ರ ಮಹಾಸಭೆ ಇದೇ 25